ಡಾಕ್ಟರ್ ಕೆ ವಿ ಕೇಶವಯ್ಯ ಅವರು. ನಮಗೆಲ್ಲ ಗೊತ್ತೇ ಇದೆ, ವಾತಾವರಣದಲ್ಲಿ ಆಗ್ತಿರುವಂತಹ ಬದಲಾವಣೆ ಬಹುತೇಕ ಎಲ್ಲ ಬೆಳೆಗಳ ಉತ್ಪಾದನೆ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕೃಷಿ ನಿರ್ವಹಣಾ ಕ್ರಮಗಳು ಮೊದಲಿನಂತೆ ಇದ್ದರೂ ಸಹ ಮೊದಲಿನ ಹಾಗೆ ನಮಗೆ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊಸ ಹೊಸ ರೀತಿಯ ಕೀಟ ಹಾಗೂ ರೋಗಗಳ ಬಾಧೆಗೆ ಬೆಳೆ ತುತ್ತಾಗ್ತಾ ಇದೆ. ಅಕಾಲದಲ್ಲಿ ಮಳೆ ಆಗುವಂಥದ್ದು, ಬೆಳೆಗೆ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಆಗುವಂಥದ್ದು, ಈ ರೀತಿಯ ಒಂದು ವಿದ್ಯಮಾನಗಳು ನಮ್ಮ ಮುಂದೆ ಘಟಿಸ್ತಾ ಇದೆ. ಇದಕ್ಕೆಲ್ಲ ಏನೆಲ್ಲ ಕಾರಣಗಳಿರಬಹುದು, ಕೃಷಿ ಉತ್ಪಾದನೆ ಮೇಲೆ ಯಾವ ರೀತಿ ವಾತಾವರಣ ಪರಿಣಾಮವನ್ನು ಇತ್ತೀಚಿನ ದಿನಗಳಲ್ಲಿ ಬೀರ್ತಾ ಇದೆ, ಈ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಕೇಶವಯ್ಯ ಅವರೇ. ನಮಸ್ಕಾರ ಸರ್. ನಾನು ಈಗಾಗಲೇ ತಿಳಿಸಿದ ಹಾಗೆ ಅನೇಕ ಬೆಳೆಗಳ ವಿಚಾರದಲ್ಲಿ ಈ ವಾತಾವರಣದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಾ ಇದೆ. ಇಳುವರಿ ಕಡಿಮೆ ಆಗುವಂಥದ್ದು, ನಿರೀಕ್ಷಿತ ಮಟ್ಟದಲ್ಲಿ ಅದರ ಗುಣಮಟ್ಟ ಇಲ್ಲದೇ ಇರುವಂಥದ್ದು, ಇವೆಲ್ಲವನ್ನು ನೋಡ್ತಾ ಇದ್ದೀವಿ. ಹೇಗೆ ನೀವು ಒಬ್ಬ ತಜ್ಞರಾಗಿ ಇದರ ವಿಶ್ಲೇಷಣೆಯನ್ನು ಮಾಡ್ತೀರಿ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ, ಸುಬ್ರಹ್ಮಣ್ಯ ಅವ್ರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆನ, ಈ ಒಂದು ವಿಷಯವನ್ನು ಬಹಳಷ್ಟು ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಹಂತಗಳಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ, ವಿಶ್ವದಾದ್ಯಂತ ನಡೀತಾ ಇದೆ ಹಾಗೂ ಭಾರತದಲ್ಲೂ ಸಹ ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರತಕ್ಕಂತಹ ಒಂದು ಹವಾಮಾನದಲ್ಲಿ ಮತ್ತು ವಾತಾವರಣದಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು. ಬಹಳ ಮುಖ್ಯವಾಗಿ ನೋಡಬೇಕು ಅಂತಂದರೆ, ನಮ್ಮ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಉಷ್ಣಾಂಶ ಹೆಚ್ಚಾಗ್ತಕ್ಕಂಥದ್ದು, ಜೊತೆಗೆ ಈ ಉಷ್ಣಾಂಶ ಹೆಚ್ಚಾಗಲಿಕ್ಕೆ ಮುಖ್ಯವಾದ ಕಾರಣ ಅಂತಂದರೆ, ಕೆಲವು ಹಸಿರು ಅನಿಲಗಳು ಏನು ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ, ಅದರ ಕಾರಣದಿಂದ ಉಷ್ಣಾಂಶ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಉಷ್ಣಾಂಶ ಜಾಸ್ತಿ ಆಗೋದು ಬಹಳ ಮುಖ್ಯವಾಗಿ ನಮ್ಮ ಒಂದು ಕೃಷಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಕೃಷಿ ಬೆಳೆಗಳ ಮೇಲೆ ಬಹಳ ಪರಿಣಾಮ ಬೀರ್ತಾ ಇರೋದು ಈ ಉಷ್ಣಾಂಶ ಹೆಚ್ಚಾಗ್ತಾ ಇರತಕ್ಕಂಥದ್ದು. ವಾತಾವರಣದಲ್ಲಿರ್ತಕ್ಕಂಥ ಒಂದು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಇದರ ಒಂದು ಪ್ರಮಾಣವೂ ಸಹ ಜಾಸ್ತಿ ಆಗ್ತಾ ಇದೆ. ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಉಷ್ಣಾಂಶದಲ್ಲಿ ಏರಿಕೆ ಆಗ್ತಾ ಇರೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ನಮ್ಮ ಒಂದು ಅನುಭವಕ್ಕೂ ಬಂದಿದೆ. ಇದು ಬೆಳೆಗಳ ಮೇಲೂ ಸಹ ನಮಗೆ ವ್ಯತಿರಿಕ್ತವಾದ ಪರಿಣಾಮವನ್ನು ಖಂಡಿತವಾಗಲೂ ಬೀರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ವಿಷಯವನ್ನು ಸಾಕಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋದರೆ, ಬಹಳ ಮುಖ್ಯವಾಗಿ ನಮಗೆ ಬೇರೆ ಬೇರೆ ಒಂದು ಮೂಲಗಳಿಂದ ಏನು ಹಸಿರು ಅನಿಲಗಳಿರ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಇದರ ಒಂದು ಪ್ರಮಾಣ ಏರಿಕೆ ಆಗ್ತಾ ಇರತಕ್ಕಂಥದ್ದು, ಇದು ಯಾವ್ಯಾವ ಒಂದು ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾ ಇದೆ ಅಂತ ನೋಡಿದ್ರೆ, ಬಹಳ ಮುಖ್ಯವಾಗಿ ಕಾಡುಗಳು ನಾಶ ಆಗ್ತಾ ಇರೋದ್ರಿಂದ ಇದರ ಮೇಲೆ ಪರಿಣಾಮ ಆಗ್ತಾ ಇದೆ. ಹಾಗೆಯೇ ನಮ್ಮ ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳು ಉತ್ಪತ್ತಿ ಮಾಡ್ತಕ್ಕಂಥ ಹೊರಸೂಸ್ತಕ್ಕಂಥ ಅನಿಲಗಳು, ಹಾಗೆ ನಮ್ಮ ಸಾರಿಗೆ, ಭಾಳ ಮುಖ್ಯವಾಗಿ ಸಾರಿಗೆಯಿಂದ ಸುಮಾರು 13% ಈ ಒಂದು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಅದೇ ಥರ ನಾವು ಮಾಡ್ತಾ ಇರತಕ್ಕಂಥ ಈ ಬಿಲ್ಡಿಂಗ್ ಅಥವಾ ಈ ಕಟ್ಟಡಗಳನ್ನು ಕಟ್ಟೋದ್ರಲ್ಲಿ, ಅದೇ ರೀತಿ ಈ ಒಂದು ಔದ್ಯೋಗೀಕರಣದಿಂದ ಸುಮಾರು 19.4% ಇದಕ್ಕೆ ಕಾರಣ ಆಗ್ತಾ ಇದೆ. ಅದೇ ರೀತಿ ಬಹಳ ಮುಖ್ಯವಾಗಿದೆ ಎಲ್ಲದರ ಜೊತೆಗೆ ಕೃಷಿಯಿಂದ ಬರ್ತಕ್ಕಂಥ ಒಂದು ಏನು ಈ ಒಂದು ವಾತಾವರಣದ ವೈಪರೀತ್ಯ ಆಗ್ತಾ ಇರತಕ್ಕಂಥದ್ದು ಪ್ರಮಾಣ ನೋಡಿದ್ರೆ 13.5% ಕೃಷಿಯಿಂದ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಏನು ಅಂತಂತಂದರೆ, ಬಹಳ ಮುಖ್ಯವಾಗಿ ನಾವು ಕೆಲವು ಅನಿಲಗಳನ್ನು ನೋಡ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಯಾವ್ಯಾವ್ದು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನೋಡ್ತಾ ಹೋದರೆ, ಕ್ಲೋರೋಫ್ಲೋರೋಕಾರ್ಬನ್ ಅಂತೀವಿ, ಹೈಡ್ರೋಫ್ಲೋರೋಕಾರ್ಬನ್ ಅಂತೀವಿ, ಸಲ್ಫರ್ ಗಂಧಕದ ಹೆಕ್ಸಾಫ್ಲೋರೈಡ್ ಅಂತ, ಆಮೇಲೆ ನೈಟ್ರಸ್ ಆಕ್ಸೈಡು, ಮೀಥೇನು ಮತ್ತು ಕಾರ್ಬನ್ ಡೈಆಕ್ಸೈಡು, ಇದೆಲ್ಲದರಲ್ಲೂ ನಾವು ನೋಡ್ತಾ ಇದೆಲ್ಲ ಹೋಲಿಕೆ ಮಾಡ್ತಾ ಹೋದರೆ ಇಂಗಾಲದ ಡೈಆಕ್ಸೈಡಿಂದ ಆಗ್ತಕ್ಕಂಥ ಹಾನಿ ಭಾಳ ಹೆಚ್ಚು ಇದೆಲ್ಲ ಉಳಿದೆಲ್ಲ ಒಂದು ಅನಿಲಗಳಿಗಿಂತ ಇಂಗಾಲದ ಡೈಆಕ್ಸೈಡಿಂದ ಆಗ್ತಕ್ಕಂಥ ಒಂದು ಹಾನಿ ಬಹಳಷ್ಟು ಹೆಚ್ಚು. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ನ ಕಡಿಮೆ ಮಾಡೋ ಕಡೆ ನಾವು ಹೆಚ್ಚಿನ ಒಂದು ಒತ್ತನ್ನು ತೋರಿಸ್ಬೇಕಾಗಿದೆ. ಅಂದರೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ವಾತಾವರಣದಲ್ಲಿ ಕಡಿಮೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ 1750ನ ಔದ್ಯೋಗೀಕರಣದ ಒಂದು ಘಟ್ಟ ಅಂತ ಹೇಳ್ತೀವಿ, ಆ ಕಾಲಘಟ್ಟದಲ್ಲಿ ಅಲ್ಲಿಂದ ಈಚೆಗೆ ಸುಮಾರು 300 ವರ್ಷದಲ್ಲಿ ಸುಮಾರು 1.4 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಜಾಸ್ತಿ ಆಗಿದೆ. ಅಂದರೆ ಆ ಇಂಡಸ್ಟ್ರಿಯಲ್ ಪೀರಿಯಡ್ ಆ ಒಂದು ಘಟ್ಟಕ್ಕೂ ಇವಾಗಲಿಗೂ ನೀವು ಹೋಲಿಸಿದ್ರೆ ಸುಮಾರು 1.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಜಾಸ್ತಿ ಆಗಿದೆ. ಬಹಳ ಹೆಚ್ಚಿನ ಪ್ರಮಾಣ ಅಂತಲೇ ಹೇಳ್ಬೋದು ಇದನ್ನು, ಉಷ್ಣಾಂಶ ಹೆಚ್ಚಿಗೆ ಆಗಿರೋದು. ಈ ಒಂದು ಉಷ್ಣಾಂಶ ಯಾವ ರೀತಿ ಕೃಷಿ ಮೇಲೆ ನಮಗೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದರೆ, ಭಾಳ ಮುಖ್ಯವಾಗಿ ಕೆಲವು ಬೆಳೆಗಳಲ್ಲಿ, ಉದಾಹರಣೆಗೆ ಗೋಧಿ, ಉತ್ತರ ಭಾರತದಲ್ಲಿ ಬೆಳೀತಕ್ಕಂಥ ಮತ್ತು ಬೇರೆ ಶೀತವಲಯದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆಗಳಲ್ಲಿ ಗೋಧಿ ಪ್ರಮುಖವಾದ್ದು, ಅದೇ ರೀತಿ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಅಕ್ಕಿ, ಈ ಎರಡು ಬೆಳೆಗಳ ಮೇಲೂ ಸಹ ಈ ಒಂದು ಉಷ್ಣಾಂಶ ಜಾಸ್ತಿ ಆಗಿರೋದು ಪರಿಣಾಮ ಬೀರ್ತಾ ಇದೆ. ಹೇಗೆ ಅಂತಂದರೆ, ಭಾಳ ಮುಖ್ಯವಾಗಿ ಗೋಧಿಗೆ ರಾತ್ರಿ ಉಷ್ಣಾಂಶ ಭಾಳ ಕಡಿಮೆ ಇರಬೇಕು ಮತ್ತು ಹಗಲಿನ ಉಷ್ಣಾಂಶ ಸಾಧಾರಣವಾಗಿ ಇರಬೇಕು. ಹೀಗಿದ್ದಾಗ ಮಾತ್ರ ನಮ್ಮ ಒಂದು ಇಳುವರಿ ಹೆಚ್ಚಿಗೆ ನಿರೀಕ್ಷೆ ಮಾಡ್ಬೋದು. ಆದರೆ ಏನಾಗುತ್ತೆ, ಗೋಧಿನಲ್ಲಿ ರಾತ್ರಿ ಮತ್ತು ಹಗಲಿನ ಉಷ್ಣಾಂಶದಲ್ಲಿ ಇರತಕ್ಕಂಥ ವ್ಯತ್ಯಾಸ ಭಾಳ ಕಡಿಮೆ ಇದ್ದಾಗ, ಅಂದರೆ ರಾತ್ರಿ ಉಷ್ಣಾಂಶ ತುಂಬ ಕಡಿಮೆ ಇರಬೇಕು, ಹಗಲಿನ ಉಷ್ಣಾಂಶ ಜಾಸ್ತಿ ಇರಬೇಕು, ಅದರ ವ್ಯತ್ಯಾಸ ಜಾಸ್ತಿ ಇರಬೇಕು ಆ ಒಂದು ಉಷ್ಣಾಂಶ ರಾತ್ರಿ ಮತ್ತು ಹಗಲಿನ ಉಷ್ಣಾಂಶದಲ್ಲಿ. ವಿಶೇಷವಾಗಿ ರಾತ್ರಿ ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ ಈ ಒಂದು ವಾತಾವರಣದ ವೈಪರೀತ್ಯದಿಂದ. ಏನಾಗ್ತಾ ಇದೆ, ಈ ಒಂದು ಗೋಧಿಯ ಒಂದು ಬೆಳವಣಿಗೆ ಅವಧಿನೇ ಕಡಿಮೆ ಆಗ್ಬಿಡ್ತಾ ಇದೆ. ಮುಖ್ಯವಾಗಿ ಯಾವಾಗ ಬೆಳವಣಿಗೆ ಅವಧಿ ಕಡಿಮೆ ಆಗುತ್ತೆ, ಇಳುವರಿ ಖಂಡಿತವಾಗಿ ಅದು ಕುಂಠಿತವಾಗುತ್ತೆ. ಅದೇ ರೀತಿ ಅಕ್ಕಿನಲ್ಲಿ ತಗೊಂಡ್ರೆ, ನಮ್ಮ ಭತ್ತದಲ್ಲಿ ಸಾಮಾನ್ಯವಾಗಿ ಈ ಒಂದು ಹೂವು ಆಡೋ ಹಂತ ಮತ್ತು ಒಂದು ಕಾಳು ಕಚ್ಚೋ ಹಂತದಲ್ಲಿ ಈ ಉಷ್ಣಾಂಶ ಹೆಚ್ಚಿಗೆ ಆಗ್ತಕ್ಕಂಥ ಸನ್ನಿವೇಶದಲ್ಲಿ 35°C ಉಷ್ಣಾಂಶ ಇದು ತಡ್ಕೊಳ್ಳುತ್ತೆ. ಆ 35ಕ್ಕಿಂತ ಉಷ್ಣಾಂಶ ಜಾಸ್ತಿ ಹೋದಾಗ ಪರಾಗಸ್ಪರ್ಶ ಕ್ರಿಯೆ ಹೊಂದಿ ಅದು ಬೀಜ ಕಾಳು ಕಟ್ಟೋದು ಇದೆ, ಅದರ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಅವಧಿನಲ್ಲೂ ಸಹ ಸ್ವಲ್ಪ ದಿವಸ ಬೇಗನೆ ಅದು ಬೆಳೆ ಕಟಾವಿಗೆ ಬರೋದ್ರಿಂದ ಅವಧಿನಲ್ಲೂ ಕಡಿಮೆ ಆಗೋದು, ಜೊತೆಗೆ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ಮತ್ತು ಕಾಳು ಕಚ್ಚೋ ಕ್ರಿಯೆ ಮೇಲೆ ಪರಿಣಾಮ ಬೀರೋದ್ರಿಂದ ಅಕ್ಕಿ ಇಳುವರಿನೂ ಸಹ ಕಡಿಮೆ ಆಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ, ಉಷ್ಣಾಂಶ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದರೆ, ಬಹಳ ಮುಖ್ಯವಾಗಿ ಈ ಒಂದು ಏನು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ, ಅಂದರೆ ಹಸಿರು ಅನಿಲದ ಒಂದು ಪರಿಣಾಮ ಅಂತ, ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಇದು ಯಾಕೆ ಏನು ಇದಕ್ಕೆ ಕಾರಣ ಅಂತ ನೋಡ್ತಾ ಹೋದರೆ, ಹಸಿರು ಮನೆ ಪರಿಣಾಮ ಅಂತಂದರೆ ಬಹಳ ಮುಖ್ಯವಾಗಿ ಸೂರ್ಯನಿಂದ ಬರ್ತಕ್ಕಂಥ ಸೂರ್ಯರಶ್ಮಿ ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಆ ಒಂದು ಶಾರ್ಟ್ ವೇವ್ ರೇಡಿಯೇಷನ್ ಬರ್ತಕ್ಕಂಥ ಒಂದು ಏನು ವಿಕಿರಣಗಳಿದ್ದಾವೆ ಅದು ಭೂಮಿಗೆ ತಟ್ಟಿ ನಂತರ ಸ್ವಲ್ಪ ಮಟ್ಟಿಗೆ ಅದು ಭೂಮಿ ಹೀರ್ಕೊಳ್ಳುತ್ತೆ, ಇನ್ನೊಂದು ಸ್ವಲ್ಪನ ವಾತಾವರಣಕ್ಕೆ ವಾಪಸ್ ಬಿಡುತ್ತೆ. ಈ ವಾಪಸ್ ಬಿಟ್ಟಾಗ ವಾಪಸ್ ಹೋಗೋವಾಗ ಅದು ಲಾಂಗ್ ವೇವ್ ರೇಡಿಯೇಷನ್ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಶಾರ್ಟ್ ವೇವ್ ರೇಡಿಯೇಷನ್ ಅಂದರೆ ಕಡಿಮೆ ವೇವ್ ಲೆಂತ್ ಇರತಕ್ಕಂಥ ಒಂದು ಏನು ಇನ್ಫ್ರಾರೆಡ್ ರೇಸ್ ಏನು ಬರುತ್ತೆ ಅದು ಹೆಚ್ಚಿಗೆ ವೇವ್ ಲೆಂತ್ ಇರತಕ್ಕಂಥ ಇದಾಗಿ ವಾಪಸ್ಸು ವಾತಾವರಣಕ್ಕೆ ಹೋಗ್ತಕ್ಕಂಥದ್ದು. ಇದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಆದರೆ ನಾನು ಇವಾಗ ಕೆಲವು ಅನಿಲಗಳನ್ನು ಹೇಳಿದೆ, ಮೀಥೇನು, ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು, ಸಲ್ಫರ್ ಹೆಕ್ಸಾಫ್ಲೋರೈಡ್, ಈ ಥರದ ಒಂದು ಹಸಿರು ಮನೆ ಅನಿಲಗಳು ಅಂತ ಏನು ಹೇಳ್ತೀವಿ, ಈ ಅನಿಲಗಳ ಪ್ರಮಾಣ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ಈ ವಾಪಸ್ ಹೋಗ್ತಕ್ಕಂಥ ಸೂರ್ಯನ ವಿಕಿರಣಗಳನ್ನು ಈ ಎಲ್ಲ ಅನಿಲಗಳು ಹಿಡಿದಿಟ್ಕೊಳ್ಳೋದ್ರಿಂದ ವಾತಾವರಣ ಬಿಸಿಯಾಗ್ತಾ ಹೋಗುತ್ತೆ. ಈ ರೀತಿ ಬಿಸಿಯಾಗೋದ್ರಿಂದ ಉಷ್ಣಾಂಶದಲ್ಲಿ ಏರಿಕೆ ಆಗೋದನ್ನು ನಾವು ನೋಡಿದ್ದೀವಿ. ಇವಾಗ ಸುಮಾರು ನೀವು ಅದನ್ನೇ ನಾನು ಹೇಳ್ತಾ ಇದ್ದೆ ಇಂಡಸ್ಟ್ರಿಯಲ್ ಪೀರಿಯಡ್ ಅಂತ, ಅಂದರೆ ಒಂದು ಔದ್ಯೋಗೀಕರಣದ ಒಂದು ಅವಧಿಗಿಂತ ಇವಾಗಲಿನ ಅವಧಿಗೆ ಹೋಲಿಸಿದ್ರೆ ಸುಮಾರು 389,000 ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿರುತ್ತೆ. ಆದರೆ ಅದು ಆ ಸಮಯದಲ್ಲಿ ಇದ್ದಿದ್ದು, ಆದರೆ ಇತ್ತೀಚೆಗೆ ನಾವು ನೋಡಿದಾಗ ಇದರ ಪ್ರಮಾಣ ಸುಮಾರು 480 ಹೋಗಿದೆ. ಅಂದರೆ 389-480 100,000 100%-ರಷ್ಟು ಪ್ರಮಾಣ ಏರಿಕೆಯಾಗಿರೋದನ್ನು ನೋಡ್ತೀವಿ. ನೀವು ಕೆಲವು ಟೈಮು ಅದನ್ನು ಬೇರೆ ಥರ ವಿಶ್ಲೇಷಣೆ ಮಾಡ್ಬೋದು. ಏನು ಅಂತಂದರೆ, ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆದಷ್ಟು ಸಾಮಾನ್ಯವಾಗಿ ಈ ಒಂದು ಎಲ್ಲ ಸಸ್ಯಗಳಿಗೂ ಇಂಗಾಲ ಬೇಕು. ಇಂಗಾಲ ಬೆಳೆ ಉತ್ಪಾದನೆಗೆ ಈ ಒಂದು ಇಂಗಾಲದ ಡೈಆಕ್ಸೈಡ್ ಬಹಳ ಪ್ರಮುಖವಾದ ಒಂದು ಪರಿಕರ. ಖಂಡಿತ ಸರ್, ಇಂಗಾಲದ ಡೈಆಕ್ಸೈಡನ್ನು ಹೆಚ್ಚಿಗೆ ಆದಷ್ಟು ಒಳ್ಳೆಯದು ಅಂತ ಹೇಳಿ ನಾವು ಭಾವಿಸ್ಬೋದು. ಆದರೆ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ, ಇಂಗಾಲದ ಡೈಆಕ್ಸೈಡ್ ಖಂಡಿತ ವಾತಾವರಣದಲ್ಲಿ ಜಾಸ್ತಿ ಆದರೆ ಒಳ್ಳೆಯದೇನೋ ಸರಿ, ಆದರೆ ಈ ಇಂಗಾಲದ ಡೈಆಕ್ಸೈಡ್ ಏನು ಜಾಸ್ತಿ ಆಗ್ತಾ ಇದೆ ಅದರಿಂದ ಬರ್ತಕ್ಕಂಥ ಲಾಭ ನಮಗೆ ಉಷ್ಣಾಂಶ ಹೆಚ್ಚಾಗ್ತಾ ಇರತಕ್ಕಂಥದ್ದು ಲಾಭಕ್ಕಿಂತ ಕಡಿಮೆ ಇದೆ. ಅಂದರೆ ಉಷ್ಣಾಂಶ ಹೆಚ್ಚಾಗೋದ್ರಿಂದ, ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿಯಾಗಿ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಅಲ್ಲಿ ಬೆಳೆಯ ಅವಧಿ, ಒಂದು ಬೆಳೆಯ ಇಳುವರಿ ಕಡಿಮೆ ಆಗೋದು, ಕುಂಠಿತವಾಗೋದು. ಅವಧಿ ಕಡಿಮೆ ಆಗೋದ್ರಿಂದ ಇಳುವರಿ ಕುಂಠಿತ ಆಗೋದನ್ನು ನಾವು ನೋಡ್ತೀವಿ. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ನ ಒಂದು ಲಾಭ ಏನು ಸಿಗುತ್ತೆ ಅದರ ಲಾಭ ನಮಗೆ ಸರಿಯಾಗಿ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಆ ದೃಷ್ಟಿಯಿಂದ ಈ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣವನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲೇ ವಾತಾವರಣದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀವಲ್ಲ, ಅಷ್ಟೇ ಪ್ರಮಾಣದಲ್ಲಿ ಇಟ್ಕೊಂಡೇ ನಾವು ದೈನಂದಿನ ಚಟುವಟಿಕೆಗಳನ್ನು ನಡೆಸಬೇಕಾಗುತ್ತೆ. ಆದರೆ ಹೆಚ್ಚಿಗೆ ಆದಾಗ ಈ ಒಂದು ಸಮಸ್ಯೆಗಳು ಬೇರೆ ಬೇರೆ ಬೆಳೆಗಳಲ್ಲಿ ಬರುತ್ತೆ. ಇದೊಂದೇ ಅಲ್ಲ, ಬರೀ ಒಂದು ಬೆಳೆ ಅವಧಿ ಒಂದೇ ಅಲ್ಲ, ಬೇರೆ ಬೇರೆ ಕೆಲವು ಕೃಷಿ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗೂ ಸಹ ಈ ಒಂದು ಇಂಗಾಲದ ಡೈಆಕ್ಸೈಡ್ ಅಥವಾ ವಾತಾವರಣದ ಒಂದು ಉಷ್ಣಾಂಶ ಜಾಸ್ತಿ ಆಗೋದು ನಮಗೆ ಬಹಳ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಹೆಚ್ಚು ಉಷ್ಣ ಇರತಕ್ಕಂಥ ನಮ್ಮ ಪ್ರದೇಶ, ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತೀವಿ, ಈ ಒಂದು ಪ್ರದೇಶದಲ್ಲಿ ನೀರಿನ ಒಂದು ಅಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವವಾಗುತ್ತೆ ಹೆಚ್ಚು ಹೆಚ್ಚು ಉಷ್ಣಾಂಶ ಆಗೋದ್ರಿಂದ. ನಮ್ಮ ಒಂದು ರಾಜ್ಯ ತಗೊಂಡ್ರೆ 75% ಭಾಗ ಕೃಷಿ ಕ್ಷೇತ್ರ ಮಳೆಯಾಶ್ರಿತ ಪ್ರದೇಶ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರಿನ ಒಂದು ಪ್ರಮಾಣ ಕಡಿಮೆ ಆಗೋದು ಸಹ ಒಂದು ಬೆಳೆಗಳ ಒಂದು ಬೆಳವಣಿಗೆಗೆ ಒಂದು ವ್ಯತಿರಿಕ್ತ ಒಂದು ಪರಿಣಾಮ ಬೀರುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು ಸಾಕಷ್ಟು ಏನು ಈ ಒಂದು ವಾತಾವರಣದ ವೈಪರೀತ್ಯದಿಂದ ಈ ಒಂದು ಪ್ರವಾಹ ಆಗ್ತಕ್ಕಂಥದ್ದು ಹೆಚ್ಚಿಗೆ ಪ್ರವಾಹ ಆಗ್ತಕ್ಕಂಥದ್ದು ಅಥವಾ ಮಳೆ ಕಡಿಮೆ ಆಗ್ತಕ್ಕಂಥದ್ದು ಒಂದೇ ವರ್ಷದಲ್ಲಿ ಎರಡೂ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಕಳೆದ 2 ವರ್ಷದಿಂದ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರವಾಹದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ರೀತಿ ದಕ್ಷಿಣ ಕರ್ನಾಟಕಕ್ಕೆ ಹೊಬ್ಬಂದರೆ ಅದೇ ವರ್ಷದಲ್ಲಿ ಸುಮಾರು 100 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆ ಮಾಡಿದರು. ಅಂದರೆ ಒಂದೇ ವರ್ಷದಲ್ಲಿ ವಿಚಿತ್ರವಾದ ಒಂದು ಸನ್ನಿವೇಶ, ಒಂದೇ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡೂ ಭಾಗದಲ್ಲಿ ಬೇರೆ ಬೇರೆ ವಿಭಿನ್ನವಾದ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ. ಈ ಒಂದು ಇದು ಯಾಕಾಗ್ತಾ ಇದೆ ಅಂತಂದರೆ, ಮಾನ್ಸೂನ್ ಮಳೆ ಏನು ಬರುತ್ತೆ ಮುಂಗಾರಿನಲ್ಲಿ, ಆ ಮುಂಗಾರು ಮಳೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸವೂ ಇದಕ್ಕೆ ಬಹಳ ಮುಖ್ಯವಾದ ಕಾರಣ. ಇವಾಗ ನಾವು ನೋಡ್ಬೋದು, ಇವಾಗ ಒಂದು 2 ವರ್ಷದಿಂದ ನಾನು ವಿಶ್ಲೇಷಣೆ ಮಾಡಿ ನೋಡ್ತಾ ಇದ್ವಿ, ನಮ್ಮ ಒಂದು ಮಳೆಯನ್ನು ಬೀಳ್ತಕ್ಕಂಥ ನಮ್ಮ KRS ಅಣೆಕಟ್ಟೆಗೆ ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ಅಚ್ಚುಕಟ್ಟು ಪ್ರದೇಶ ಅಥವಾ ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಬರ್ತಕ್ಕಂಥ ಬೀಳ್ತಕ್ಕಂಥ ಮಳೆಯ ಒಂದು ಪ್ರಮಾಣವನ್ನು ಅವಲೋಕನ ಮಾಡ್ತಾ ಇದ್ವಿ. ಮಾಡಿದಾಗ ಏನು ನಮ್ಗೆ ಕಂಡು ಬಂದಿದ್ದು ಅಂದರೆ, ಇವಾಗ 2017-18 ಸಾಲಿನಲ್ಲಿ KRS ಅಣೆಕಟ್ಟು ಯಾವಾಗ ಅಂತಂದರೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ತುಂಬಿದ್ದು. ಆ ಅಕ್ಟೋಬರ್ನಲ್ಲಿ ತುಂಬುವಾಗ ಅಕ್ಟೋಬರ್ವರೆಗೂ ಮಳೆ ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಒಂದು ವಾರದಲ್ಲಿ ಈ ಒಂದು KRS ಅಣೆಕಟ್ಟು ತುಂಬುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಅಂದರೆ ಇದು ಏನನ್ನು ಸೂಚಿಸುತ್ತೆ ಅಂತಂದರೆ, ಅತಿ ಹೆಚ್ಚು ಮಳೆಯ ದಿನಗಳು ಅಂದರೆ ತುಂಬ ಹೆಚ್ಚಿನ ಒಂದು ತೀವ್ರತೆಯಲ್ಲಿ ಮಳೆ ಬೀಳುತ್ತೆ. ಮಳೆ ಬಿದ್ದಾಗ ಅದು ಒಂದು 6-7 ದಿವಸದಲ್ಲೇ ಅಷ್ಟು ಈ ಒಂದು KRS ತುಂಬುವಂಥ ಒಂದು ಮಳೆ ಬಿದ್ದಿದೆ ಅಂತಂದರೆ, ಎಷ್ಟು ಅಗಾಧ ಪ್ರಮಾಣದಲ್ಲಿ ಬಿದ್ದಂಥ ಮಳೆ ಅಂತ ನಾವು ಅದನ್ನು ಊಹಿಸ್ಬೋದು. ಹೀಗೆ ಹೆಚ್ಚಿನ ಹೆಚ್ಚು ಮಳೆ ಭಾಳ ಕಡಿಮೆ ಅವಧಿನಲ್ಲಿ ಮಳೆ ಬೀಳೋದ್ರಿಂದ ನಮ್ಮ ಈ ಖುಷ್ಕಿ ಬೇಸಾಯದಲ್ಲಿ ಮಳೆಯಾಶ್ರಿತ ಬೆಳೆಗಳಿಗೆ ಏನೂ ಪ್ರಯೋಜನ ಆಗಲ್ಲ. ಯಾಕೆಂತಂದರೆ ಈ ಮಳೆಯಾಶ್ರಿತ ಬೆಳೆಗಳಿಗೆ ಬಹಳ ಮುಖ್ಯವಾಗಿ ಮಳೆಯ ಹಂಚಿಕೆ ಅಂತ ಹೇಳ್ತೀವಿ. ಒಂದೇ ಸಾರಿ ಮಳೆ ಬಿದ್ದರೆ ಏನೂ ಉಪಯೋಗ ಆಗಲ್ಲ. ಒಂದು ವಾರದಲ್ಲಿ ಅಥವಾ 15 ದಿವಸದಲ್ಲಿ ಆ ಒಂದು ಮಳೆಯ ಒಂದು ಹಂಚಿಕೆ, ಆ ಬೆಳೆಯ ಬೆಳವಣಿಗೆ ಅವಧಿ ಪೂರ್ತಿ ಸಾಕಷ್ಟು ಅದು ಹಂಚಿಕೆ ಆದರೆ ಹಂತದಲ್ಲಿ ಸಿಗಬೇಕು. ಆವಾಗ ಆ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿನೂ ಇರುತ್ತೆ. ಒಂದೇ ಸತಿ ಮಳೆ ಬಿದ್ದಾಗ ಏನಾಗುತ್ತೆ ಅಂತಂದರೆ ಅದು ರನ್ ಆಫ್ ಅಂತ ಹೇಳ್ತೀವಿ, ಅಂದರೆ ಕೊಚ್ಚಣೆಯ ಒಂದು ಮಳೆ. ಹೆಚ್ಚು ಪ್ರಮಾಣದಲ್ಲಿ ಮಳೆ ನೀರಿನ ಜೊತೆಗೆ ಈ ಒಂದು ಮಣ್ಣಿನ ಪೋಷಕಾಂಶಗಳನ್ನು ಸಹ ಸಾಕಷ್ಟು ಕೊಚ್ಚಿಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ನಮ್ಮ ಒಂದು ಅಂದಾಜಿನ ಪ್ರಕಾರ 1 ಹೆಕ್ಟೇರ್ ಪ್ರದೇಶದಿಂದ ಸುಮಾರು 16 ಟನ್ನಷ್ಟು ಈ ಒಂದು ಮಣ್ಣು ಕೊಚ್ಚಣೆ ಆಗುತ್ತೆ. ಈ ರೀತಿ ಹೆಚ್ಚು ಹೆಚ್ಚು ಮಳೆ ಬೀಳ್ತಕ್ಕಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಂದರೆ, ಈ ಮಣ್ಣಿನ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು, ನಮ್ಮ ಮಣ್ಣಿನ ಫಲವತ್ತತೆಯೂ ಸಹ ಸಾಕಷ್ಟು ಹಾನಿಯಾಗುತ್ತೆ. ಯಾಕೆಂತಂದರೆ ಒಂದು ಮೇಲ್ಮೈ ಮಣ್ಣು, ಒಂದು 6 ಅಂಗುಲ ಮಣ್ಣು ನಿರ್ಮಾಣ ಆಗಬೇಕಾದ್ರೆ ಸುಮಾರು 2 ಮಿಲಿಯನ್ ವರ್ಷ ಅಂತ ಹೇಳ್ತೀವಿ. ಅಷ್ಟು ದೀರ್ಘ ಅವಧಿ ಬೇಕು ಅದನ್ನು ಮಣ್ಣು ನಿರ್ಮಾಣ ಆಗಲಿಕ್ಕೆ. ಆ ನಿರ್ಮಾಣ ಆದಂಥ ಮೇಲ್ಮಣ್ಣು ಕೊಚ್ಚಣೆ ಆದರೆ ನಮಗೆ ಬಹುತೇಕ ನಮ್ಮ ಮಣ್ಣಿನ ಫಲವತ್ತತೆ ಭಾಳ ಕ್ಷೀಣಿಸುತ್ತೆ. ಫಲವತ್ತತೆ ಕ್ಷೀಣಿಸಿದ್ರೆ ನಮ್ಮ ಬಹುತೇಕ ಬೆಳೆಗಳ ಒಂದು ಉತ್ಪಾದಕತೆ ಕುಂಠಿತವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ದೃಷ್ಟಿಯಿಂದ ಈ ಒಂದು ಹವಾಮಾನ ವೈಪರೀತ್ಯದ ಮೇಲೆ ಅಥವಾ ಈ ಒಂದು ಹೆಚ್ಚು ಹೆಚ್ಚು ತಾಪಮಾನ ಆಗ್ತಾ ಇರೋದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಒಂದು ಚಟುವಟಿಕೆಗಳಿಂದ ಕಡಿವಾಣ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಇದನ್ನು ಹೀಗೆ ಬಿಟ್ಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ನಮಗೆ ನೀರಿಗೂ ಸಮಸ್ಯೆ ಆಗುತ್ತೆ, ಆಹಾರಕ್ಕೂ ಸಮಸ್ಯೆ ಆಗುತ್ತೆ. ಜೊತೆಗೆ ನಮ್ಮ ಒಂದು ಜನಸಂಖ್ಯೆಯೂ ಸಹ ಬಹಳಷ್ಟು ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. ಇವಾಗಲೇ ನಾವು 138 ಕೋಟಿ ತಲುಪಿದ್ದೀವಿ. ಇವರೆಲ್ಲರಿಗೂ ಆಹಾರ ಉತ್ಪಾದನೆ ಮಾಡಬೇಕು ಅಂತಂದರೆ ಬಹಳಷ್ಟು ನಾವು ಈ ಒಂದು ಕೃಷಿ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಖುಷ್ಕಿ ಜಮೀನಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಇದನ್ನು ಉತ್ಪಾದಕತೆಯನ್ನು ನಾವು ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ನಾವು ಆಗಲೇ ಇವಾಗ ಆಲ್ರೆಡಿ ನಾವು ಇದನ್ನು ನೋಡಿದ್ದೀವಿ, ಏನು ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್, ಇವಾಗ ಎವರ್ ಗ್ರೀನ್ ರೆವಲ್ಯೂಷನ್ ಅಂತ ಮಾತಾಡ್ತೀವಿ, ಅಥವಾ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಮತ್ತು ಎವರ್ ಗ್ರೀನ್ ರೆವಲ್ಯೂಷನ್. ಎವರ್ ಗ್ರೀನ್ ರೆವಲ್ಯೂಷನ್ ಅಂದರೆ ಸತತವಾಗಿ ನಾವು ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ಕೋತಾನೆ ಹೋಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಖುಷ್ಕಿ ಬೇಸಾಯದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಒಂದು ಪಾತ್ರ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಈ ನೀರಾವರಿ ಪ್ರದೇಶ ಒಂದು ಸೀಮಿತವಾದ ಪ್ರದೇಶದಲ್ಲೇ ಆಗುತ್ತೆ, ಇನ್ನು ಹೆಚ್ಚು ಹೆಚ್ಚು ನೀರಾವರಿ ಪ್ರದೇಶ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಆ ಬೆಳೆಗಳ ಒಂದು ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದು ಖಂಡಿತವಾಗಲೂ ನಮಗೆ ಬಹಳ ಅನಿವಾರ್ಯ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಹಾರದ ಒಂದು ಬೇಡಿಕೆಯನ್ನು ಪೂರೈಸಲು. ಹಾಗಾಗಿ ಇಲ್ಲಿ ಈ ಬಹಳ ಮುಖ್ಯವಾಗಿ ಈ ಒಂದು ಏನು ಈ ಒಂದು ಹವಾಮಾನ ವೈಪರೀತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಇದಕ್ಕೆ ಸಾಕಷ್ಟು ಕೆಲವು ಕ್ರಮಗಳನ್ನು ಸಹ ನಾವು ಅನುಸರಿಸೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲೇನಪ್ಪ ಅಂತಂದರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತೀವಿ, ಅಥವಾ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಹವಾಮಾನ ಬದಲಾದ ಹವಾಮಾನಕ್ಕೆ ತಕ್ಕಂಥ ಒಂದು ತಳಿಗಳು ಮತ್ತು ತಂತ್ರಜ್ಞಾನಗಳನ್ನು ನಾವು ಅಳವಡಿಸೋದು ಬಹಳ ಮುಖ್ಯ ಆಗುತ್ತೆ. ಆ ಥರದ್ದು ಏನಾದರೂ ತಳಿಗಳು ತಂತ್ರಜ್ಞಾನ ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆಯಾ, ಹೇಗೆ? ಹೌದು ಸರ್, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಈ ಒಂದು ತಂತ್ರಜ್ಞಾನಗಳು ಅಂತ ಅಂದ ತಕ್ಷಣ ನಾನು ಇಂಗಾಲದ ಬಗ್ಗೆನೇ ಮಾತಾಡ್ತಾ ಇದ್ದೆ. ಕಾರ್ಬನ್ ಡೈಆಕ್ಸೈಡ್ ಅಂತ, ಇಂಗಾಲ ಡೈಆಕ್ಸೈಡು, ಇಂಗಾಲದ ಡೈಆಕ್ಸೈಡನ್ನು ವಾತಾವರಣದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋದೇನೆ ಅಂದರೆ ಹೆಚ್ಚಿಗೆ ಆಗೋದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಬೇರೆ ಬೇರೆ ವಿಧದಲ್ಲಿ ಇಂಗಾಲವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ತಂತ್ರಜ್ಞಾನಗಳು ಸಾಕಷ್ಟು ಬಂದಿದ್ದಾವೆ ಇಲ್ಲಿ. ಸ್ಥಿರೀಕರಣ ಅಂತಂದರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ ಇದನ್ನ. ಅಂದರೆ ಇಂಗಾಲದ ಡೈಆಕ್ಸೈಡ್ನ ಸ್ಥಿರೀಕರಣ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎರಡು ವಿಧಾನದಲ್ಲಿ ಈ ಒಂದು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ, ಇಂಗಾಲವನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ತಂತ್ರಜ್ಞಾನಗಳು. ಭಾಳ ಮುಖ್ಯವಾಗಿ ಇಲ್ಲಿ ಇಂಗಾಲವನ್ನು ಹಿಡಿದಿಟ್ಕೊಳ್ಳೋದು ಅಂತಂದರೆ, ನೇರವಾಗಿ ಹಿಡಿದಿಟ್ಕೊಳ್ಳೋದು ಅಂತಂದರೆ ಸಾಮಾನ್ಯವಾಗಿ ಸಸ್ಯಗಳಿಗೆ ಆ ಒಂದು ಶಕ್ತಿ ಇರತಕ್ಕಂಥದ್ದು, ಇಂಗಾಲವನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಸಸ್ಯಗಳಿಗೆ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಸ್ಯಗಳು ಅಂತಂದ ತಕ್ಷಣ ನಮಗೆ ಅಫಾರೆಸ್ಟೇಷನ್ ಅಥವಾ ಒಂದು ಕನ್ವೆನ್ಷನಲ್ ಅರಣ್ಯ ಅಂತಂದರೆ ಸಾಮಾನ್ಯವಾದ ಒಂದು ಅರಣ್ಯ ಪ್ರದೇಶ ಏನಿದೆ ಆ ಪ್ರದೇಶ, ಜೊತೆಗೆ ನಮ್ಮ ಕೃಷಿ ಜಮೀನಿನಲ್ಲೂ ಸಹ ಅರಣ್ಯದ ಸಸಿಗಳನ್ನು ಅರಣ್ಯದ ಗಿಡಗಳನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಮರಗಳ ಬೇರುಗಳಿಗೆ ಈ ಒಂದು ನೀರು ಮತ್ತು ಮಣ್ಣನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಭಾಳ ಹೆಚ್ಚಿದೆ ನಮ್ಮ ಹೊಲದ ಬೆಳೆಗಳಿಗೆ ಹೋಲಿಸಿದಾಗ. ಯಾಕೆಂತಂದರೆ ಇವು ಬೇರು ಭಾಳ ಆಳಕ್ಕೆ ಹೋಗೋದ್ರಿಂದ ಆಳದಲ್ಲಿರ್ತಕ್ಕಂಥ ತೇವಾಂಶವನ್ನು ಹೀರ್ಕೊಳ್ಳೋಕೆ ಅವಕಾಶ ಆಗುತ್ತೆ, ಪೋಷಕಾಂಶಗಳನ್ನು ಸಹ ಮೇಲ್ಭಾಗಕ್ಕೆ ತಂದು ನಾವೇನು ಬೇರೆ ನಮ್ಮ ಕೃಷಿ ಬೆಳೆಗಳನ್ನು ಬೆಳಿತೀವಿ ಆ ಬೆಳೆಗಳಿಗೂ ಸಹ ಅನುಕೂಲ ಆಗುತ್ತೆ. ಒಂದು ಮುನ್ನೆಚ್ಚರಿಕೆ ಅಂತಂದರೆ ಇದು ಏನು ನಾವು ಅರಣ್ಯ ಬೆಳೆಗಳನ್ನು ನಾವು ಬದುಗಳ ಮೇಲೆ ಇದ್ರ ಮೇಲೆ ಬೆಳಿತೀವಿ, ಬೆಳೆದಾಗ ಇದರ ನೆರಳು ನಮ್ಮ ಹೊಲದ ಬೆಳೆಗಳಿಗೆ ಬರೆದವರಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳೋದು ಭಾಳ ಮುಖ್ಯವಾಗುತ್ತೆ. ನಿಯಂತ್ರಣ ಮಾಡಿಕೊಂಡು ನಾವು ಈ ಮರಗಳನ್ನು ನೆಟ್ಟಿದ್ದೇ ಆದರೆ ಅಥವಾ ಒಂದು ಸಸಿಗಳನ್ನು ನೆಟ್ಟಿದ್ದೇ ಆದರೆ ಅರಣ್ಯೀಕರಣ ಫಾರ್ಮ್ ಫಾರೆಸ್ಟ್ರಿ ಅಂತ ಹೇಳ್ತೀವಿ, ಇದನ್ನು ಮಾಡಿದ್ದೇ ಆದರೆ ಕೃಷಿ ಜಮೀನಿನಲ್ಲೂ ಸಹ ನಾವು ಸಾಕಷ್ಟು ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ತಂತ್ರಜ್ಞಾನಗಳನ್ನು ಭಾಳ ಮುಖ್ಯವಾಗಿ ಮಾಡಬೇಕಾಗತ್ತೆ. ಜೊತೆಗೆ ನಮ್ಮ ಒಂದು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಇಂಗಾಲದ ಅಂಶ ಏನಿದೆ ಇದನ್ನು ಹೆಚ್ಚು ಹೆಚ್ಚು ಇಂಗಾಲವನ್ನು ಮಣ್ಣಿನಲ್ಲೇ ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಸಹ ನಾವು ಇದ್ರ ಕಡೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗುತ್ತೆ. ಯಾಕೆಂತಂದರೆ ನೀವು ಸಾಮಾನ್ಯವಾಗಿ ನೋಡ್ಬೋದು ಇಂಗಾಲದ ವರ್ತುಲ ಅಂತೀವಿ ಕಾರ್ಬನ್ ಸೈಕಲ್ ಅಂತ, ನೀವೇನೇ ಸಾವಯವ ವಸ್ತುಗಳನ್ನು ಮಣ್ಣಿಗೆ ಹಾಕಿದ್ರು ಅದರಲ್ಲಿರ್ತಕ್ಕಂಥ ಇಂಗಾಲದಂಶ ವಾತಾವರಣಕ್ಕೆ ಸೇರ್ತಕ್ಕಂಥದ್ದು ಇದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ನೀವು ಏನೇ ಒಂದು ಸಾವಯವ ವಸ್ತುಗಳನ್ನು ಮಣ್ಣಿಗೆ ಹಾಕಿದಾಗ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಆಕ್ಸಿಡೇಷನ್ ಆಫ್ ಕಾರ್ಬನ್ ಅಂತೀವಿ, ಅಂದರೆ ಇಂಗಾಲ ಇರತಕ್ಕಂಥದ್ದು ಇಂಗಾಲ ಡೈಆಕ್ಸೈಡ್ ಆಗಿ ವಾತಾವರಣವನ್ನು ಸೇರಿಕೊಳ್ಳುತ್ತೆ. ಈ ಸೇರಿಕೊಂಡಾಗ ಈ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇಂಗಾಲ ಡೈಆಕ್ಸೈಡ್ ಆಗ್ತಾ ಹೋಗುತ್ತೆ ವಾತಾವರಣದಲ್ಲಿ. ಹಾಗಾಗಿ ಹೆಚ್ಚು ಹೆಚ್ಚು ಇಂಗಾಲವನ್ನು ಮಣ್ಣಿನಲ್ಲಿ ಸ್ಥಿರೀಕರಣ ಮಾಡಿ ಅದನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಆ ಸಾವಯವ ವಸ್ತು ಮಣ್ಣಲ್ಲೇ ಉಳಿಯೋ ಹಾಗೆ ಮಾಡಿಕೊಳ್ಳೋದು ಒಂದು, ಜೊತೆಗೆ ಬೆಳೆಗಳನ್ನು ಸಮರ್ಪಕವಾದ ಬೆಳೆಗಳನ್ನು ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಕ್ಲಾಸ್ ಎ ಟು ಜಿ ಅಂತ ಹೇಳ್ತೀವಿ, ಅಂದರೆ ಕ್ಲಾಸ್ 1 to 8 ಅಂತ ಹೇಳಿ ವರ್ಗೀಕರಣ ಮಾಡಿದ್ದೀವಿ ನಾವು ಮಣ್ಣನ್ನು. ಈ ಮಣ್ಣನ್ನು ವರ್ಗೀಕರಣ ಮಾಡಿರೋದು ಯಾವ ರೀತಿ ಅಂತಂದರೆ A1 ಕ್ಲಾಸ್ ಅಂತಂದರೆ ಅಲ್ಲಿ ಯಾವುದೇ ಒಂದು ಕೊರತೆ ಇರೋಲ್ಲ ನಾವು ಬೆಳೆಗಳನ್ನು ಬೆಳೀಲಿಕ್ಕೆ. ಇನ್ನು ಕೊನೆಯದು 8ನೇ ಕ್ಲಾಸ್, 8ನೇ ಒಂದು ವರ್ಗ ಅಂತ ಹೇಳಿದ್ರೆ ಮಣ್ಣಿನ ವರ್ಗ ಅಂತ ಹೇಳಿದ್ರೆ ಆ ಒಂದು ಮಣ್ಣಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ, ಹೆಚ್ಚು ಹೆಚ್ಚಿಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಆಗಲ್ಲ. ಹೀಗೆ ಅಂದರೆ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತವೆ 1ನೇ ವರ್ಗದಿಂದ 8ನೇ ವರ್ಗಕ್ಕೆ. 1ನೇ ವರ್ಗದಲ್ಲಿರ್ತಕ್ಕಂಥ ಏನು ಮಣ್ಣಿದೆ ಜಮೀನಿದೆ ಅಲ್ಲಿ ಸರಿಯಾದ ಒಂದು ಇದರಲ್ಲಿ ನಾವು ಬೆಳೆ ಮತ್ತು ಬೆಳೆ ಪದ್ಧತಿಗಳನ್ನು ನಿರ್ಧಾರ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ನಮ್ಮ ಜಮೀನುಗಳಲ್ಲಿ A1 ಕ್ಲಾಸ್ ಅಥವಾ ಒಂದು 1st ಗ್ರೇಡ್ ಮಣ್ಣೇನಿದೆ ಜಮೀನೇನಿದೆ ಅಲ್ಲಿ ನಾವು ಅರಣ್ಯೀಕರಣ ಮಾಡಿರ್ತೀವಿ. ಹಾಗಾಗಿ ಎಲ್ಲಿ ಯಾವ ಬೆಳೆಗಳನ್ನು ಬೆಳೀಬೇಕು, ಆ ಬೆಳೆ ಪದ್ಧತಿಗಳು ಯಾವ ರೀತಿ ಇರಬೇಕು, ಇವು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ನಮ್ಮ ಮಣ್ಣಿನಲ್ಲಿ ಸಾಧ್ಯವಾದಷ್ಟು ಈ ಹಸಿರೆಲೆ ಬೆಳೆಗಳನ್ನು ಬೆಳೆಯೋದು ಬಹಳ ಮುಖ್ಯ. ಅಂದರೆ ನೀವು ತಿಳಿಸಿದ ಹಾಗೆ ಬಹುಶಃ ಅರಣ್ಯೀಕರಣ ಅನ್ನೋದು ಆ 8ನೇ ವರ್ಗಕ್ಕೆ ಆ ಭೂಮಿ 4, 5ನೇ ವರ್ಗಕ್ಕೆ ಬರ್ಬೋದು. 4, 5ನೇ ವರ್ಗಕ್ಕೆ ಕೊನೆಯ ವರ್ಗದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ನಾವು ಬೇರೆ ಬೇರೆ ಇದಕ್ಕೆ ಉಪಯೋಗಕ್ಕೆ ಅದನ್ನು ಬಳಸ್ಕೋಬೇಕಾಗುತ್ತೆ. 4 ಮತ್ತು 5, 6ನೇ ವರ್ಗದಲ್ಲಿ ಈ ಅರಣ್ಯ ಬೆಳೆಗಳನ್ನು ಅಂದರೆ ಉತ್ಪಾದಕತೆ ಕಡಿಮೆ ಇರತಕ್ಕಂಥ ಮಣ್ಣಿನಲ್ಲಿ ನಾವು ಈ ಅರಣ್ಯದ ಬೆಳೆಗಳನ್ನು ಬೆಳೆಯಬಹುದು. ಯಾಕೆಂದರೆ ಅವು ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ಹೆಚ್ಚು ಆಳಕ್ಕೆ ಬೇರು ಹೋಗೋದ್ರಿಂದ ಅವು ಈ ಮಣ್ಣಿನಲ್ಲೂ ಸಹ ಬೆಳವಣಿಗೆ ಆಗುತ್ತೆ, ನಮಗೆ ಸಾಕಷ್ಟು ಅವು ಉತ್ಪಾದನೆಯನ್ನು ಕೊಡ್ತವೆ. ಹಾಗಾಗಿ ಈ ಒಂದು ಮಣ್ಣಿನ ವರ್ಗೀಕರಣ, ಜಮೀನಿನ ವರ್ಗೀಕರಣ, ಜೊತೆಗೆ ಅದಕ್ಕೆ ತಕ್ಕಂತೆ ನಾವು ಬೆಳೆ ಮತ್ತು ಬೆಳೆ ಪದ್ಧತಿನ ಅನುಸರಿಸೋದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಇತ್ತೀಚೆಗೆ ಜಲಾನಯನ ನಿರ್ವಹಣೆ ಅಂತ ಹೇಳ್ತೀವಿ, ಜಲಾನಯನ ನಿರ್ವಹಣೆ ಅಂತಂದರೆ ನಾವು ಏನು ನಮ್ಮ ಬಿದ್ದಂಥ ಮಳೆ ನೀರನ್ನು ಸಾಧ್ಯವಾದಷ್ಟು ಅಲ್ಲೇ ಜಮೀನಿನಲ್ಲೇ ನಾವು ಇಂಗೋ ಹಾಗೆ ಮಾಡಿ ಜಮೀನಿಂದ ಹೆಚ್ಚು ಹೆಚ್ಚು ಮಳೆ ನೀರು ಹೊರಗಡೆ ಹೋಗದೆ ಇರೋ ಹಂಗೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಒಂದು ಮಟ್ಟದವರೆಗೆ ಇದನ್ನು ಮಾಡ್ಬೋದು. ನಂತರ ಹೆಚ್ಚು ಹೆಚ್ಚು ಮಳೆ ಬಂದಾಗ ನಾನು ಆವಾಗಲೇ ಹೇಳಿದೆ ಸಾಕಷ್ಟು ಮಳೆಯ ಒಂದು ಏನು ತೀವ್ರತೆ ಏನು ತುಂಬ ಜಾಸ್ತಿ ಬರುತ್ತೆ ಆವಾಗ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿಗಿಂತ ಹೆಚ್ಚು ಮೀರಿ ಮಳೆ ಬಂದಾಗ ಖಂಡಿತವಾಗಲೂ ಅದು ರನ್ ಆಫ್ ಅಥವಾ ಕೊಚ್ಚಣೆ ಮಳೆಯಾಗಿ ಮಾರ್ಪಾಡಾಗುತ್ತೆ. ಆವಾಗ ಅದು ಭಾಳ ಸೇಫಾಗಿ ಅಂದರೆ ಸುರಕ್ಷಿತವಾಗಿ ಅದು ಆ ನೀರು ಹೊರಗಡೆ ಹೋಗೋ ಹಾಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾಕೆಂದರೆ ನೀರಿನ ಜೊತೆ ಮಣ್ಣು ಕೊಚ್ಚಣೆ ಆದರೆ ನಮ್ಮ ಒಂದು ಬಹುತೇಕ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಆ ದೃಷ್ಟಿಯಿಂದ ಆ ಬಿದ್ದಂಥ ಮಳೆ ನೀರು ಅಲ್ಲೇ ಬಿದ್ದಲ್ಲೇ ಹಿಂಗೋ ಹಾಗೆ ಮಾಡೋದು, ಮತ್ತು ಹೆಚ್ಚುವರಿ ನೀರನ್ನು ಕೃಷಿ ಹೊಂಡಗಳಲ್ಲಿ ಅದನ್ನು ಶೇಖರಣೆ ಮಾಡಿ ಅದನ್ನು ಲೈಫ್ ಸೇವಿಂಗ್ ಇರಿಗೇಷನ್ ಅಂತೀವಿ. ಸಾಮಾನ್ಯವಾಗಿ ಒಂದು ಸತಿ ನಾವು ಈ ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹ ಮಾಡಿದ್ರೆ 2-3 ನೀರಾವರಿಗೆ ಆ ಒಂದು ಎಕರೆ ಪ್ರದೇಶದಲ್ಲಿ ಸಾಮಾನ್ಯವಾಗಿ 10% ಜಮೀನನ್ನು ನಾವು ಹೇಳ್ತೀವಿ ಒಂದು ಕೃಷಿ ಹೊಂಡಕ್ಕೆ ಮೀಸಲಾಗಿಡಬೇಕು ಅಂತ. ಅಲ್ಲಿ ಶೇಖರಣೆ ಆದಂಥ ನೀರು ಸುಮಾರು ಆ 1 ಎಕರೆಗೆ 2-3 ನೀರಾವರಿಗೆ ಸಾಕಾಗುತ್ತೆ. ಅಂದರೆ ಬಹುತೇಕ ನಮ್ಮ ಒಂದು ಮಳೆಯಾಶ್ರಿತ ಬೆಳೆಗಳು 2-3 ನೀರಾವರಿ ಕೊಟ್ಟರೆ ಸಾಕಷ್ಟು ಅವು ಬಚಾವಾಗುತ್ತೆ ಆ ಬೆಳೆಗಳು. ಹಾಗಾಗಿ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಕೃಷಿ ಹೊಂಡ ಮಾಡಿಕೊಂಡು ಆ ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು, ಜೊತೆಗೆ ಹೆಚ್ಚುವರಿ ನೀರನ್ನು ಬೇರೆ ಬೇರೆ ವಿಧಾನದಲ್ಲಿ ನಾವು ಸಂಗ್ರಹ ಮಾಡಿ ಮತ್ತೆ ಮರುಬಳಕೆ ಮಾಡ್ತಕ್ಕಂಥದ್ದು, ಮತ್ತು ಮಣ್ಣು ಸಾಧ್ಯವಾದಷ್ಟು ಮಣ್ಣು ಕೊಚ್ಚಣೆ ಆಗೋದನ್ನು ತಪ್ಪಿಸೋದು, ಇವೆಲ್ಲ ಕ್ರಮಗಳನ್ನು ನಾವು ವಿಶೇಷವಾಗಿ ಒಂದು ನೀರಾವರಿ ಜಮೀನಲ್ಲೂ ಇರ್ಬೋದು ಮಳೆಯಾಶ್ರಯದಲ್ಲಿ ಬಹಳ ಮುಖ್ಯವಾಗಿ, ಯಾಕೆಂದರೆ ಮಳೆಯ ಒಂದು ಪ್ರಮಾಣವೇ ಕಡಿಮೆ ಇರೋದರಿಂದ ಈ ಒಂದು ಪ್ರದೇಶಗಳಲ್ಲಿ ಮಳೆಯ ನೀರನ್ನು ಅಲ್ಲೇ ಸಂಗ್ರಹ ಮಾಡಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಜೊತೆಗೆ ಹವಾಮಾನ ವೈಪರೀತ್ಯದಲ್ಲಿ ಕೃಷಿ ವಿಮೆ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಯಾಕೆಂದರೆ ಬಹುತೇಕ ಇವಾಗ ನಮ್ಮ ಭಾರತ ಸರ್ಕಾರದಲ್ಲಿ ಈ ಒಂದು ಯೋಜನೆಯೇ ಭಾಳ ಮುಖ್ಯವಾದ ಯೋಜನೆಯೇ ಜಾರಿಗೊಳಿಸಿದ್ದಾರೆ, ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದು. ಯಾವುದೇ ಒಂದು ಬೆಳೆ ನಷ್ಟ ಆದಾಗ ನಷ್ಟ ಆದಂಥ ರೈತರಿಗೆ ಅವರು ಕೃಷಿ ವಿಮೆ ಮಾಡಿಸಿದರೆ ಅವ್ರಿಗೆ ಏನು ನಷ್ಟ ಆಗಿದೆಯೋ ಅದನ್ನು ಆಧಾರವಾಗಿ ಇಟ್ಕೊಂಡು ಅವರಿಗೆ ವಿಮೆ ಒಂದು ಹಣವನ್ನು ಹಿಂತಿರುಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಕೃಷಿ ವಿಮೆಯಲ್ಲಿದೆ. ಇದನ್ನು ಮಾಡಿಸೋದ್ರಿಂದ ಏನು ಅಂತಂದರೆ ಬಹುತೇಕ ರೈತರಿಗೆ ಮಳೆಯ ಒಂದು ವೈಪರೀತ್ಯದಿಂದ ಹವಾಮಾನ ವೈಪರೀತ್ಯದಿಂದ ನಮಗೆ ಬೆಳೆ ನಷ್ಟ ಆದಾಗ ನಮಗೆ ಆ ಒಂದು ಇದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಅಥವಾ ಒಂದು ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನಷ್ಟವನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಇಲ್ಲಿ. ಅಂದರೆ ಇಲ್ಲಿ ಮುಖ್ಯವಾಗಿ ಈಗ ನೀವು ವಿಜ್ಞಾನಿಗಳು ತಂತ್ರಜ್ಞರು ಈ ರೀತಿಯ ಒಂದು ಸನ್ನಿವೇಶವನ್ನು ತಡ್ಕೊಂಡು ಬೆಳೆಯುವಂತಹ ಬೆಳೆಗಳ ಬೇಸಾಯ ತಂತ್ರಜ್ಞಾನವನ್ನು ರೂಪಿಸ್ತಾ ಇದ್ದೀರಿ, ಬೆಳೆಗಳ ಒಂದು ಆವಿಷ್ಕಾರ ಆಗ್ತಾ ಇದೆ, ಹೊಸ ಹೊಸ ತಳಿಗಳು ಬರ್ತಾ ಇದೆ, ಈ ಎಲ್ಲ ವಿದ್ಯಮಾನಗಳನ್ನು ತಡ್ಕೊಂಡು ಬೆಳವಣಿಗೆ ಹೊಂದುವಂತಹ ತಳಿಗಳ ಅನ್ವೇಷಣೆಯೂ ಆಗ್ತಾ ಇದೆ. ಇಲ್ಲಿ ಒಬ್ಬ ಬೆಳೆಗಾರ ಅಥವಾ ಒಬ್ಬ ಕೃಷಿಕನ ಜವಾಬ್ದಾರಿ ಭಾಳ ಸೀಮಿತವಾಗಿರುತ್ತೆ. ಆತನ ಕೃಷಿ ಪ್ರದೇಶದಲ್ಲಿ ವೈಯಕ್ತಿಕವಾಗಿ ಆತ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ಬೋದೇನೋ. ಇಲ್ಲಿ ಭಾಳ ಮುಖ್ಯವಾಗಿ ನಾನು ಮಳೆ ಆಶ್ರಯದ ಪ್ರದೇಶಕ್ಕೆ ಭಾಳ ಒತ್ತನ್ನು ಕೊಡ್ತಾ ಇದ್ದೆ. ಈ ಮಳೆಯಾಶ್ರಯದ ಪ್ರದೇಶದಲ್ಲಿ ಪ್ರತಿ ದಿವಸ ಮಾಡೋ ಚಟುವಟಿಕೆನೂ ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಈ ಮಳೆ ಪ್ರಾರಂಭದಲ್ಲಿ ಫಸ್ಟ್ ಮೊದಲ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಜಮೀನನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು, ಸಿದ್ಧ ಇಟ್ಕೊಳ್ತಕ್ಕಂಥದ್ದು, ನೆಕ್ಸ್ಟ್ ಮಳೆ ಬಂದಾಗ ಅದನ್ನು ಬಿತ್ತನೆಗೆ ಅಣಿ ಮಾಡ್ಕೊಳ್ತಕ್ಕಂಥದ್ದು, ಇದು ಭಾಳ ಮುಖ್ಯ ಆಗುತ್ತೆ. ಒಂದೊಂದು ದಿವಸವೂ ಇಲ್ಲಿ ಭಾಳ ಪ್ರಾಮುಖ್ಯತೆ ಪಡೆಯುತ್ತೆ. ಆ ದೃಷ್ಟಿನಲ್ಲಿ ಏನು ಇದಕ್ಕೆ ಪರಿಕರಗಳು, ಬಿತ್ತನೆ ಒಳ್ಳೆಯ ಬಿತ್ತನೆ ಬೀಜನ ತಯಾರು ಮಾಡಿಕೊಂಡು ಇಟ್ಕೊಂಡಿರೋದು ಇಲ್ಲಿ ಮುಖ್ಯವಾಗಿ. ನಾವು ಈ ಒಂದು ಮಳೆಯ ವೈಪರೀತ್ಯಕ್ಕೆ ತಕ್ಕಂಗೆ ನಾವು ನಮ್ಮ ಇದನ್ನು ಮಾರ್ಪಾಡು ಮಾಡ್ಕೋಬೇಕಾಗುತ್ತೆ ಏನು ನಾವು ಮಾಡ್ತಕ್ಕಂಥ ಒಂದು ಕೃಷಿ ಚಟುವಟಿಕೆಗಳನ್ನು. ಯಾಕೆಂತಂದರೆ ನಾವು ಇವಾಗ ನೋಡ್ತಾ ಇದ್ದೀವಿ ಸಾಕಷ್ಟು ಈ ಮುಂಗಾರು ಮಳೆ ಅಂತಂದರೆ ಸಾಕಷ್ಟು ಮುಂದಕ್ಕೆ ಹೋಗಿದೆ ಮುಂಗಾರು ಮಳೆ. ಇವಾಗ ಸಾಮಾನ್ಯವಾಗಿ ಜೂನ್ನಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ವಿ, ಆದರೆ ಜೂನ್ನಲ್ಲಿ ಬಹುತೇಕ ವರ್ಷದಲ್ಲಿ ಜೂನ್ನಲ್ಲಿ ಪ್ರಾರಂಭವಾಗಲ್ಲ, ಪ್ರಾರಂಭವಾದರೂ ಸಹ ಮಧ್ಯದಲ್ಲಿ ಮಳೆ ಕೈ ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಆ ದೃಷ್ಟಿನಲ್ಲಿ ಇವಾಗ ಮಳೆ ಪ್ರಾರಂಭವಾಗೋದು ತಡವಾದಾಗ ಕಂಟಿಂಜೆನ್ಸಿ ಕ್ರಾಪಿಂಗ್ ಅಂತೀವಿ, ಅಂದರೆ ಪರ್ಯಾಯ ಬೆಳೆ ಯೋಜನೆನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಜೊತೆಗೆ ಈ ಒಂದು ಯಾವ್ಯಾವ ಸನ್ನಿವೇಶಕ್ಕೆ ಯಾವ್ಯಾವ ಅವಧಿಯ ಒಂದು ತಳಿಗಳನ್ನು ನಾವು ಹಾಕಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಏನಪ್ಪ ಅಂತಂದರೆ ಜೂನ್ನಲ್ಲಿ ನಾವು ಪ್ರಾರಂಭವಾದಾಗ ಬಹುತೇಕ ಬೆಳೆಗಳಲ್ಲಿ ದೀರ್ಘಾವಧಿ ತಳಿಗಳಿಗೆ ಹೋಗ್ಬೋದು ಜೂನ್ ತಿಂಗಳಿನಲ್ಲಿ, ಭತ್ತದಲ್ಲಿರ್ಬೋದು ಮತ್ತು ರಾಗಿನಲ್ಲಿರ್ಬೋದು ಮತ್ತು ಬೇರೆ ಬೆಳೆಗಳಲ್ಲಿ ದೀರ್ಘಾವಧಿ ತಳಿಗಳಿಗೆ ಹೋಗ್ತಕ್ಕಂಥದ್ದು ಜೂನ್ ಜುಲೈ ತಿಂಗಳಿನಲ್ಲಿ ಪ್ರಾರಂಭವಾದಾಗ, ನಂತರ ಬೀಳ್ತಕ್ಕಂಥ ಮಳೆ ಆಗಸ್ಟ್ ತಿಂಗಳಿಗೆ ಹೋದರೆ ಈ ಒಂದು ಮುಂಗಾರು ಮಳೆ ಬರ್ತಕ್ಕಂಥದ್ದು, ಆವಾಗ ನಾವು ಈ ಪರ್ಯಾಯ ಬೆಳೆ ಯೋಜನೆಗಳು ಅಂತಂದರೆ ಭತ್ತದಲ್ಲಿ ಏನು ಮಾಡ್ಬೋದು ಅಂತಂದರೆ ಭಾಳ ಮುಖ್ಯವಾಗಿ ಮೀಡಿಯಮ್ ಡ್ಯೂರೇಷನ್ ಅಥವಾ ಶಾರ್ಟ್ ಡ್ಯೂರೇಷನ್ ಕಡಿಮೆ ಅವಧಿ ಮಧ್ಯಮ ಅವಧಿ ತಳಿಗಳು ಇವನ್ನ ತೊಗೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ದೀರ್ಘಾವಧಿ ತಳಿಗಳನ್ನೇ ನೀವೇನಾದರೂ ಆಗಸ್ಟ್ನಲ್ಲಿ ಹಾಕಿದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಈ ಚಳಿಗಾಲನೂ ಸಹ ಬದಲಾವಣೆ ಆಗಿದೆ. ಚಳಿಗಾಲ ಬರ್ತಕ್ಕಂಥ ನಾವು ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಚಳಿಗಾಲ ಬರುತ್ತೆ ಅಂತ ಹೇಳ್ತಾ ಇದ್ವಿ, ಆದರೆ ಅದು ಸಹ ಡಿಸೆಂಬರ್ಗೆ ಮುಂದಕ್ಕೆ ಹೋಗಿದೆ. ಅಕ್ಟೋಬರ್ ನವಂಬರ್ನಲ್ಲೇ ಏನಾದರೂ ನಮಗೆ ಚಳಿಗಾಲ ಪ್ರಾರಂಭ ಆದರೆ ಅದರಲ್ಲೂ ವಿಶೇಷವಾಗಿ ಭತ್ತದಲ್ಲಿ ಉಷ್ಣಾಂಶ ಏನಾದರೂ 13°C ಕಡಿಮೆ ಬಂದರೆ ಪರಾಗಸ್ಪರ್ಶ ಕ್ರಿಯೆ ಮೇಲೆ ಭಾಳ ತೀವ್ರವಾದ ಒಂದು ಪರಿಣಾಮ, ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಹಂಗೆ ಬೀರಿದಾಗ ಇಳುವರಿ ಭಾಳ ಕುಂಠಿತವಾಗುತ್ತೆ, ಕಾಳು ಪೂರ್ತಿ ಜೊಳ್ಳಾಗುವಂಥ ಸನ್ನಿವೇಶ ಇರುತ್ತೆ, ಬಹುತೇಕ ಕಾಳುಗಳು ಜೊಳ್ಳಾಗುವಂಥ ಸನ್ನಿವೇಶ ಇರುತ್ತೆ. ಹಾಗಾಗಿ ಈ ಒಂದು ನಾವು ಏನು ವ್ಯವಸಾಯ ಮಾಡ್ತೀವಿ, ನಾವು ಬಿತ್ತನೆ ಮಾಡ್ತೀವಿ, ಮಾಡುವಂಥ ಒಂದು ತಳಿಗಳನ್ನು ಆರಿಸೋದು ಭಾಳ ಮುಖ್ಯ ಆಗುತ್ತೆ. ದೀರ್ಘಾವಧಿ ತಳಿಗಳನ್ನು ಯಾವುದೇ ಕಾರಣಕ್ಕೂ ಆಗಸ್ಟ್ನಲ್ಲಿ ಹೋಗಬಾರ್ದು, ಆಗಸ್ಟ್ಗೆ ಬಂದ ತಕ್ಷಣ ನಾವು ಮಧ್ಯಮಾವಧಿ ತಳಿಗಳು ಅಥವಾ ಅಲ್ಪಾವಧಿ ತಳಿಗಳಿಗೆ ಹೋಗಬೇಕು. ಈ ರೀತಿ ಹೋದಾಗ ಏನಾಗುತ್ತೆ, ಆ ಒಂದು ತಳಿಗಳು ಆ ಅವಧಿನಲ್ಲೇ ಅವು ಪೂರ್ಣ ಅದರ ಒಂದು ಇದನ್ನು ಮುಗಿಸೋದ್ರಿಂದ ಬೆಳೆಯ ಒಂದು ಅವಧಿಯನ್ನು ನಮಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ದೀರ್ಘಾವಧಿ ತಳಿಗಳನ್ನು ಹಾಕಿದಾಗ ಅದೇ ಸಮಸ್ಯೆ ಆಗುತ್ತೆ. ಜೊತೆಗೆ ಕಬ್ಬಿನಲ್ಲೂ ಅಷ್ಟೇ, ಕಬ್ಬಿನಲ್ಲಿ ನಾವು ವಿಶೇಷವಾಗಿ ಕೆಲವು ತಳಿಗಳನ್ನು ಮೇ ಜೂನ್ ತಿಂಗಳಿನಲ್ಲೇ ಬಿತ್ತನೆ ಮಾಡ್ತಾರೆ, ನಾಟಿ ಮಾಡ್ತಾರೆ. ನಾಟಿ ಮಾಡಿದಾಗ ಏನಾಗುತ್ತೆ, ಅದೇ ವರ್ಷದಲ್ಲಿ ಫ್ಲವರಿಂಗ್ ಬರೋದ್ರಿಂದ ಅದು ಸಹ ಅಷ್ಟೇ ವ್ಯತಿರಿಕ್ತವಾದ ಒಂದು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಈ ರೀತಿ ರಾಗಿನಲ್ಲೂ ಅಷ್ಟೇ, ಮಧ್ಯಮಾವಧಿ ತಳಿಗಳಿಗೆ ಸ್ವಲ್ಪ ತಡವಾಗಾದಾಗ ಮಧ್ಯಮಾವಧಿ ತಳಿಗಳು, ಇನ್ನೂ ತಡವಾಗಿ ಮಳೆ ಬಂದಾಗ ಕೆಲವು ನಾವು ಈ ಕೆಲವು ಮಿಲ್ಲೆಟ್ಸ್ ಹೇಳ್ತೀವಿ ಅಂದರೆ ತೃಣಧಾನ್ಯಗಳನ್ನು ಹೇಳ್ತೀವಿ, ತೃಣಧಾನ್ಯಗಳನ್ನು ಬಿತ್ತನೆ ಮಾಡಿದಾಗ ಅವಕ್ಕೆ ಅವು ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ಸ್ ಅಂತಲೇ ಹೇಳ್ತೀವಿ, ಅಂದರೆ ಈ ಹವಾಮಾನ ವೈಪರೀತ್ಯಕ್ಕೆ ಒಗ್ಗುವಂಥ ಬೆಳೆಗಳು ಅಂತಲೇ ಹೇಳ್ತೀವಿ. ಅವನ್ನು ಮಳೆಯಾಶ್ರಯದಲ್ಲಿ ತಡವಾಗಿ ಮಳೆ ಬಂದಾಗ ತೃಣಧಾನ್ಯಗಳನ್ನು ನಾವು ಬಿತ್ತನೆ ಮಾಡಿದಾಗ ಅವು ಬಹಳ ಕಡಿಮೆ ನೀರಿನಲ್ಲಿ ಅವು ಬೆಳೆ ಬರೋದ್ರಿಂದ ಅವಕ್ಕೆ ಅಷ್ಟು ನೀರಿನ ಅವಶ್ಯಕತೆ ಇರೋದಿಲ್ಲ. ಅವನ್ನು ತಡವಾಗಿ ಬಿತ್ತನೆ ಮಾಡಿದಾಗ ಮಾಡ್ಕೋಬೇಕು. ಜೊತೆಗೆ ಕೆಲವು ಏನು ನಾವು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಬೆಳೆಗಳನ್ನು ಹೇಳ್ತೀವಿ, ಅವನ್ನೂ ಸಹ ಇದ್ರ ಜೊತೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಏಕದಳ ಮತ್ತು ದ್ವಿದಳ ಧಾನ್ಯದ ಒಂದು ಬೆಳೆಗಳನ್ನು ಸಮತೋಲನದಲ್ಲಿ ಮಾಡಿದಾಗ ನಮ್ಮ ಜಮೀನಿನಲ್ಲಿ ಈ ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಿಕವನ್ನು ಹೀರೋವಂಥ ಶಕ್ತಿ ದ್ವಿದಳ ಧಾನ್ಯದ ಬೆಳೆಗಳಿಗಿರುತ್ತೆ. ಹಾಗಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಮಾಡೋದು, ಜೊತೆಗೆ ಅದನ್ನು ಹಸಿರೆಲೆಯಾಗಿ ಅದನ್ನು ಮತ್ತೆ ಬೆಳೆಯ ಕಟಾವಾದ ನಂತರ ನಾವು ಧಾನ್ಯವನ್ನು ತಗೊಂಡ ನಂತರ ಅದನ್ನು ಹಸಿರು ಎಲೆ ಭಾಗವನ್ನು ಮತ್ತೆ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು, ಈ ಒಂದು ಪ್ರಕ್ರಿಯೆ ಮಾಡೋದ್ರಿಂದ ಸತತವಾಗಿ ಮಾಡೋದ್ರಿಂದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಮಣ್ಣಿನಲ್ಲಿ ಇದನ್ನೇ ಇಂಡೈರೆಕ್ಟ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳಿದ್ದು ನಾನು, ಅಂದರೆ ಪರೋಕ್ಷವಾಗಿ ಇಂಗಾಲವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ವಿಧಾನ ಅಂತ. ಇದನ್ನು ಮಣ್ಣಿನಲ್ಲಿ ಸತತವಾಗಿ ಮಾಡ್ತಾ ಹೋದಾಗ ನಮ್ಮ ಮಣ್ಣಿನಲ್ಲಿ ಇಂಗಾಲದ ಅಂಶ ಜಾಸ್ತಿಯಾಗಿ ಈ ಇಂಗಾಲದ ಅಂಶವೇ ನಮ್ಮ ಮಣ್ಣಿನ ಫಲವತ್ತತೆಗೆ ದಿಕ್ಸೂಚಿ. ಯಾವುದೇ ಒಂದು ನೀವು ಬೇಸಾಯ ಕ್ರಮಗಳನ್ನು ಮಾಡಿದ್ರೂ ಈ ಇಂಗಾಲದ ಒಂದು ಅಂಶ ಜಾಸ್ತಿ ಇದ್ದಾಗ ಮಾತ್ರ ನೀವು ಹಾಕದಂಥ ರಸಗೊಬ್ಬರಗಳು ಮತ್ತು ಬೇರೆ ಬೇರೆ ಬೆಳೆಗಳಿಗೆ ಪ್ರತಿಕ್ರಿಯೆ ಕೊಡ್ತವೆ. ಆ ನಿಟ್ಟಿನಲ್ಲಿ ಇಂಗಾಲದ ಅಂಶವನ್ನು ಭೂಮಿನಲ್ಲಿ ಹೆಚ್ಚಿಗೆ ಮಾಡಿಕೊಂಡು ನಾವು ಬೆಳೆ ಬೆಳೆದಿದ್ದೆ ಆದರೆ ನಮಗೆ ಒಂದು ಬೆಳೆಯ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಭಾವನೆ. ಬಹಳ ಸಂತೋಷ ಡಾಕ್ಟರ್ ಕೆ ವಿ ಕೇಶವಯ್ಯ ಅವರೇ. ಹವಾಮಾನಕ್ಕೆ ಒಗ್ಗುವಂತಹ ಕೃಷಿ ಕ್ರಮಗಳು ಯಾವ ರೀತಿ ಅನುಷ್ಠಾನಕ್ಕೆ ಬರಬೇಕು, ಈಗೇನು ಬೆಳೆ ಉತ್ಪಾದನೆ ಆಗ್ತಾ ಇದೆ ಅದಕ್ಕೆ ಹೆಚ್ಚು ಹಾನಿ ಆಗಬಾರ್ದು ಅನ್ನೋ ಹಾಗಿದ್ದರೆ ಬದಲಾವಣೆಗಳು ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲಿಯ ತನಕ ಸಾಗಬೇಕು, ಈ ಬಗ್ಗೆ ಭಾಳ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಇದು ಒಂದು ಹೊಸ ರೀತಿಯ ಚಿಂತನೆಗೆ ನಮ್ಮ ಕೃಷಿಕರನ್ನು ಬೆಳೆಗಾರರನ್ನು ಒಳಪಡಿಸಲಿ ಅನ್ನೋದು ನಮ್ಮ ಒಂದು ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇದರ ಬಗ್ಗೆ ಅನುಮಾನಗಳು ಇನ್ನೂ ಉಳಿದಿರುತ್ತೆ ಅವರ ಮನಸ್ಸಿನಲ್ಲಿ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಹೇಳಿಬಿಡಿ. 9900923222 9900923222 ಇನ್ನೊಂದ್ಸಲ 9900923222 ಒಳ್ಳೆಯದು. ನಮ್ಮ ರೈತ ಬಾಂಧವರು ಸಹ ಈ ಬಗ್ಗೆ ಯೋಚನೆ ಮಾಡಿ ನಿಮಗೆ ದೂರವಾಣಿ ಮೂಲಕ ಇನ್ನೊಂದಿಷ್ಟು ಮಾಹಿತಿಯನ್ನು ಪಡೀತಾರೆ ಅಂತ ಭಾವಿಸಿ ಈ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಹವಾಮಾನ ಆಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ವಿಲೇವಾರಿಯಾಗದ ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಎಲ್ಲೆಂದರಲ್ಲಿ ಕಸ ಎಸೆಯುವುದರಿಂದ ನೀರಿನ ಮೂಲಗಳಾದ ಕೆರೆ, ಕುಂಟೆ, ಕಾಲುವೆ, ನದಿಗಳು ಮಲಿನಗೊಳ್ಳುತ್ತವೆ. ವಿಲೇವಾರಿಯಾಗದ ಕಸದ ರಾಶಿಯು ಕ್ರಿಮಿಕೀಟಗಳಿಗೆ ಆಶ್ರಯ ನೀಡುತ್ತದೆ, ಹಲವು ರೋಗಗಳಿಗೆ ರಹದಾರಿಯಾಗುತ್ತದೆ. ಹಿಂದೆ ನಿಮ್ಮ ಮನೆ ಹಂತದಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಿ ನಿಮ್ಮ ಗ್ರಾಮವನ್ನು ರೋಗ ಮುಕ್ತವನ್ನಾಗಿಸಲು ಜಾಗೃತಿ ಮೂಡಿಸಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಎಲ್ಸಿ ಚಂದ್ರ ಮತ್ತು ಸಂಗಡಿಗರು ಹಾಡಿರುವ ಕೋಲಾಟದ ಪದ. ತಂದನ್ನೆ ತಾನು ತಂದೆ ನಾನು, ತಾನಂದನ್ನೆ ತಾನು ತಂದೆ ನಾನು, ತಂದನ್ನೆ ತಾನು ತಂದೆ ನಾನು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಹುಟ್ಟದ್ದು ತರು ದೇಶ ಬೆಳೆದದ್ದು ಮಲೆನಾಡು, ಹುಟ್ಟದ್ದು ತರು ದೇಶ ಬೆಳೆದದ್ದು ಮಲೆನಾಡು, ಹುಟ್ಟದ್ದು ತರು ದೇಶ ಬೆಳೆದದ್ದು ಮಲೆನಾಡು, ಹುಟ್ಟದ್ದು ತರು ದೇಶ ಬೆಳೆದದ್ದು ಮಲೆನಾಡು. ಬಂದು ಸೇರೊಳ್ಳೆ ಮಯ ಸೋರು, ತಾನಂದನ್ನೆ ತಾನು ತಂದೆ ಬಂದು ಸೇರವಳೆ ಮೈಸೂರು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಬಂದು ಸೇರವಳೆ ಮೈಸೂರ ಚಾಮುಂಡಿ, ಬಂದು ಸೇರವಳೆ ಮೈಸೂರ ಚಾಮುಂಡಿ, ಬಂದು ಸೇರವಳೆ ಮೈಸೂರ ಚಾಮುಂಡಿ, ಬಂದು ಸೇರವಳೆ ಮೈಸೂರ ಚಾಮುಂಡಿ. ನಿಂತವಳೆ ನೋಡು ಬೆಟ್ಟದಲ್ಲಿ, ತಾನಂದನ್ನೆ ತಾನು ತಂದೆ ನಾನು. ನಿಂತವಳೆ ನೋಡು ಬೆಟ್ಟದಲ್ಲಿ, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ನಿಂತವಳೆ ನೋಡು ಬೆಟ್ಟದಲ್ಲಿ ಚಾಮುಂಡಿ, ನಿಂತವಳೆ ನೋಡು ಬೆಟ್ಟದಲ್ಲಿ ಚಾಮುಂಡಿ, ನಿಂತವಳೆ ನೋಡು ಬೆಟ್ಟದಲ್ಲಿ ಚಾಮುಂಡಿ, ನಿಂತವಳೆ ನೋಡು ಬೆಟ್ಟದಲ್ಲಿ ಚಾಮುಂಡಿ. ಹುಟ್ಟವಳೆ ಉಯ್ಯ ಚಾರು ಮಾವ, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಹುಟ್ಟವಳೆ ಉಯ್ಯ ಚಾರು ಮಾವ, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಹುಟ್ಟವಳೆ ಉಯ್ಯ ಚಾರು ಮಾವ ಚಾಮುಂಡಿ, ಹುಟ್ಟವಳೆ ಉಯ್ಯ ಚಾರು ಮಾವ ಚಾಮುಂಡಿ, ಹುಟ್ಟವಳೆ ಉಲಿಯ ಚರ್ಮಾವ ಚಾಮುಂಡಿ, ಹುಟ್ಟವಳೆ ಉಲಿಯ ಚರ್ಮಾವ ಚಾಮುಂಡಿ. ಹುಟ್ಟಾಳು ಶಿವನ ವನವ, ತಾನಂದನ್ನೆ ತಾನು ತಂದೆ ನಾನು. ಹುಟ್ಟಾಳ ಶಿವನ ವನವ, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಬಿಟ್ಟಾಳು ಶಿವನ ವನವ ಚಾಮುಂಡಿ, ಹುಟ್ಟಾಳು ಶಿವನ ವನವ ಚಾಮುಂಡಿ, ಹುಟ್ಟಾಳು ಶಿವನ ವನವ ಚಾಮುಂಡಿ, ಹುಟ್ಟಾಳು ಶಿವನ ವನವ ಚಾಮುಂಡಿ. ಮೈಸೂರು ರಾಜ್ಯವ ಜಿಲ್ಲಾಲು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮೈಸೂರು ರಾಜ್ಯವ ಜಿಲ್ಲಾಲು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮೈಸೂರು ರಾಜ್ಯವ ಜಿಲ್ಲಾಲು, ತಾನಂದನ್ನೆ ತಾನು ತಂದೆ ನಾನು. ಮೈಸೂರು ರಾಜ್ಯವ ಜಿಲ್ಲಾಲು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮೈಸೂರು ರಾಜ್ಯವ ಜಿಲ್ಲಾ ಬೇಕಾದ, ಮೈಸೂರು ರಾಜ್ಯವ ಜಿಲ್ಲಾ ಬೇಕಾದ, ಮೈಸೂರು ರಾಜ್ಯವ ಜಿಲ್ಲಾ ಬೇಕಾದ, ಮೈಸೂರು ರಾಜ್ಯವ ಜಿಲ್ಲಾ ಬೇಕಾದ. ಮಹಿಷಾಸುರನನ್ನು ಕೊಲ್ಲಬೇಕು, ತಾನಂದನ್ನೆ ತಾನು ತಂದೆ ನಾನು. ಮಹಿಷಾಸುರನನ್ನು ಕೊಲ್ಲಬೇಕು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮಹಿಷಾಸುರನನ್ನು ಕೊಲ್ಲಬೇಕು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮಹಿಷಾಸುರನನ್ನು ಕೊಲ್ಲಬೇಕು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು, ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು, ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು, ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು. ಬೆಳ್ಳಿ ತಿರ್ಸೋಲು ಎಳೆದಾಳು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಬೆಳ್ಳಿಯ ಸೂಲ ಎಳೆದಾಳು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಬೆಳ್ಳಿ ತಿರ್ಸುಲುವ ತಗದಾಳು ಚಾಮುಂಡೆ, ಬೆಳ್ಳಿ ತಿರ್ಸುಲುವ ತಗದಾಳು ಚಾಮುಂಡೆ, ಬೆಳ್ಳಿ ತಿರ್ಸುಲುವ ತಗದಾಳು ಚಾಮುಂಡೆ, ಬೆಳ್ಳಿ ತಿರ್ಸುಲುವ ತಗದಾಳು ಚಾಮುಂಡೆ. ಅಯ್ಯೋ ಮಹಿಷಾಸುರನನ್ನೆ ಕೊಂದಾಳು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮಹಿಷಾಸುರನನ್ನೆ ಕೊಂದಾಳು, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮಹಿಷಾಸುರನ ಕೊಂದಾಳು ಚಾಮುಂಡೆ, ಮಹಿಷಾಸುರನ ಕೊಂದಾಳು ಚಾಮುಂಡೆ, ಮಹಿಷಾಸುರನ ಕೊಂದಾಳು ಚಾಮುಂಡೆ, ಮಹಿಷಾಸುರನ ಕೊಂದಾಳು ಚಾಮುಂಡೆ. ಮಾಯದ ಲಬ್ಬನ ನಿರ್ಮಿಸಿ, ತಾನಂದನ್ನೆ ತಾನು ತಂದೆ ನಾನು. ಮಾಯದ ಲಬ್ಬನ ನಿರ್ಮಿಸಿ, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮಾಯದ ಲಬ್ಬನ ನಿರ್ಮಿಸಿ ಚಾಮುಂಡೆ, ಮಾಯದ ಲಬ್ಬನ ನಿರ್ಮಿಸಿ ಚಾಮುಂಡೆ, ಮಾಯದ ಲಬ್ಬನ ನಿರ್ಮಿಸಿ ಚಾಮುಂಡೆ, ಮಾಯದ ಲಬ್ಬನ ನಿರ್ಮಿಸಿ ಚಾಮುಂಡೆ. ಅಯ್ಯೋ ಮೈಸೂರು ಸೀಮೆಗೆ ತರನಾಗೆ, ತಾನಂದನ್ನೆ ತಾನು ತಂದೆ ನಾನು. ಮೈಸೂರು ಸೀಮೆಗೆ ತರನಾಗೆ, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮೈಸೂರು ಸೀಮೆಗೆ ತರನಾಗೆ, ತಾನಂದನ್ನೆ ತಾನು ತಂದೆ ನಾನು. ಮೈಸೂರು ಸೀಮೆಗೆ ತರನಾಗೆ, ತಾನಂದನ್ನೆ ತಾನು ತಂದೆ ನಾನು. ಅಯ್ಯೋ ಮೈಸೂರು ಸೀಮೆಗೆ ತರನಾಗಿ ಮಾಡಾಳು, ಮೈಸೂರು ಸೀಮೆಗೆ ತರನಾಗಿ ಮಾಡಾಳು, ಮೈಸೂರು ಸೀಮೆಗೆ ತರನ ಬೇಗೆ ದರಿಯಾಗಿ ಮಾಡಾಳ ದರ್ಯಾರ ಜಾವೋ ಬೆಳೆಯಾಲೆ ತಾನಂದನ್ನೇ ತಾನು ತಂದೆ ನಾನು ದೊರೆಯಾಗಿ ರಾಜ್ಯವು ಬೆಳೆಯಾಲಿ ಅಂತೇಳಿ ದೊರೆಯಾಗಿ ರಾಜ್ಯವು ಬೆಳೆಯಾಲಿ ಅಂತೇಳಿ ವರ್ಷಕ್ಕೊಮ್ಮೆ ನನ್ನ ನೆನೆಯಾಲೆ ತಾನಂದನ್ನೇ ತಾನು ತಂದೆ ನಾನು